ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ, ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸ್ನೇಹಿತರೆ 6:51:05. ಈಗ ಕೇಳೋಣ ಕೃಷಿ ರಂಗ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮಗಾಗಿ ಇಂದು ನಾವು ತರ್ತಾ ಇದ್ದೇವೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅದಾದ ನಂತರ ನೀವು ಕೇಳಬಹುದು ಕೃಷಿಲೋಕ. ಅದಾದ ಮೇಲೆ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಆರ್ ಲೋಕೇಶ್ವರಿ. ಬನ್ನಿ ಮೊದಲಿಗೆ ಕೇಳೋಣ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಲ್ಲ ಕಂಜಯ್ಯಣ್ಣ, ನಾನು ಬಂದು ಸ್ಯಾನೆ ಒತ್ತಾಯ್ತು. ಅಲ್ಲಕ್ಕಪ್ಪ, ನೀನು ಅದೇನ ಮೊಬೈಲ ಹಿಡ್ಕೊಂಡು ಅದನ್ನ ನವ್ಲು ಕುಟುಕ್ದಂಗೆ ನೀನು ಅದೇನೋ ಬೆಳ್ಳಲ್ಲಿ ಕುಟುಕ್ತಾ ಇದೆಯಲ್ಲ, ಅದೇನಪ್ಪ? ನಾನು ನೆನ್ನೆ ಪ್ಯಾಟ್ಗೆ ಹೋಗಿ ನಿಂಗ ಕಮಲಕ್ಕಂಗ ಕಾಪಿ ಪುಸ್ತಕ, ಮಗ್ಗಿ ಪುಸ್ತಕ ಮತ್ತೆ ಕನ್ನಡದ ಪುಸ್ತಕ ತಕಬಂದಿನಿ. ಅದ್ ಯಾಕೆ ಈ ಒಳ್ಳೆ ಜ್ಞಾನ ಬಂತು ನಿಂಗೆ? ಅಲ್ಲ, ಕಲ್ತ್ಕೊಳು ಮಕ್ಕಳಣ್ಣ. ಕಲ್ತ್ಕೊಂಡು ಕಮಲ ಕಲ್ತವಳೆ ಅದ ಗುಂಡಕ್ ಬರೆಯಕ್ಕೆ. ಇಂದಕ್ಕೆಲ್ಲ ಮಕ್ಕಳುಗಳು ಬರೀತಿರ್ನಿಲ್ವ ಕಾಪಿ ಪುಸ್ತಕ ಅಂದ್ರೆ? ನಿಂದು ಅಕ್ಷರ ಕ್ವಚ ಪಿಚಿ ಅಲ್ವಾ, ಅದಕ್ಕೆ ನ್ಯಾರ ಮಾಡ್ಕೊಳ್ಳಮು ಅಂತ ಅನ್ಕೊಂಡ್ ತಂದಿದ ಏನೋ. ಹಂಗಲ್ಲ, ಹಳ್ಳಿನ ಗಾದೆ ಹೇಳ್ತಾರೆ. ಏನಪ್ಪ? ಕಾಮಾಲ ಕಣ್ಣಿಗೆ ನೋಡಿದ್ದೆಲ್ಲ ಹಳದಿ ಅಂತ. ಈ ಕೊಚ ಕೊಚ ಬರೆಯದ ಅವನು ನನಗೆ ಹೇಳ್ತಾನೆ ನೋಡ. ಅಲ್ಲ ಕಯ್ಯ, ನನಗ ಮೇಷ್ಟ್ರಿಯೇ ನೀ ಚಂದಾಗಿ ಬರೀತಿದ್ದೆ ಅಂತ ಅನ್ಬಿಟ್ಟು ನಂಗೆ ಪ್ರೈಸ ಕೊಟ್ಟಿದ್ರು ಈ ಸ್ಕೂಲ್ನಲ್ಲಿ. ಏನ್ ಕೊನೆ ಪ್ರೈಸ್ ಒಂದಯ್ಯೇ? ಕೊನೆಯಿಂದ ಮೊದಲನೇ ಕಣ್ಣ ಬಿಡಪ್ಪ, ನೀನು ಹಂಗೆ ಹೇಳಿದ್ರು ಒಂದೇ, ಹಿಂಗೆ ಹೇಳಿದ್ರು ಒಂದೇ, ನೀವು ಉಲ್ಟಾ ಪಲ್ಟಾ ಹೇಳ್ಬಿಟ್ಟು ನನ್ನನ್ನ ತಿರುಗಿಸ್ಬೇಡ. ಅದು ಪಕ್ಕದವನ್ ಬರ್ದಿದ್ದಕ್ಕೆ ಇವನ ಹೆಸರಾಗಿ ಕೊಟ್ಬಿಟ್ಟು ಈ ಸ್ಕೂಲ್ನಾಗೆ. ನನ್ಗೂ ಹಂಗೆ ಅಂದ್ರೆ ಐಕ ಬಂದ್ ಬೋ ಅಳತಿತ್ತು. ಅಲ್ಲಕ್ಕಪ್ಪ, ಚಂದ್ರನ್ ಹಿಂಗ್ ಮಾಡ್ಬಿಟ್ಟ. ನೀನು ನನಗ್ ಮಾಡ್ತಿರೋ ಅವಮಾನ ಅಲ್ಲ, ನೀನು ನಮ್ ಮೇಷ್ಟ್ರಿಗ್ ಮಾಡ್ತಿರೋ ಅವಮಾನ. ನೀನು ಮೇಷ್ಟ್ರ ದಡ್ರಪ್ಪ, ಎಲ್ಗೋ ತಗ ಹೋಗ್ಬಿಟ್ಟ. ಬಿಡು ಬಿಡು, ಈಗ ಸಿಕ್ಸ ಬಿಡು. ಈಗ ವಿಚಾರ ಅಕ್ಷರದ್ ಒಂದೇ ಅಲ್ಲ, ಮನ್ಸ ಸಾಕ್ಷರ ಆಗ್ಬೇಕು. ಬರೀ ಅಕ್ಷರ ಬರೆಯೋದು ಒಂದ್ ಕಲ್ತ್ಕೊಂಡ್ರೆ ಆಗ್ಲಿಲ್ಲ ಕವ. ಈಗ ಪ್ರಪಂಚ ನಮ್ಮನ್ನ ಬಿಟ್ಟು ಬೋ ಮುಂದ್ಕೋಬಿಟ್ಟದೆ. ಹೌದು, ಹೆಂಗಂದೆ ಈಗ ನಾವು ವಿದ್ಯಾವಂತರೇ, ಅಕ್ಷರ ಪಕ್ಷರ ಕಲ್ತೀವಿ, ಮಗ್ಗಿ ಪಗ್ಗಿ ಬರ್ತದೆ, ಲೆಕ್ಕ ಮಾಡಕ್ ಬರ್ತದೆ. ಆದ್ರೆ ಈಗ ನಾವು ಕಲಿಬೇಕಾಗಿರೋದು ಬೇಕಾದಷ್ಟೇ. ತಂತ್ರಜ್ಞಾನ ಭೂ ಅಭಿವೃದ್ಧಿ ಆಗ್ಬಿಟ್ಟದೆ ಈಗ ನೋಡಪ್ಪ. ಹುಟ್ಟೋ ಐಕಳುಗಳು ಅದೇನು ಜನರೇಷನ್ ಜಡ್ಡಂತೆ, ಜಡ್ಡು ಜಡ್ಡು ABCD ಜಡ್ಡು ಅಂತಂದ್ರೆ ನೆಟ್ಗಳು ಜಯಣ್ಣ ಅದ. ನಂಗೆ ಬರುದೇ ಹಿಂಗೆ, ನೀನು ಕಮಲಕ್ಕ ಬೇಕಾದ್ರೆ ಹೇಳ್ಕೊಡಿ, ನಾವು ಈ ಲೆಕ್ಕದಾಗ ಇಲ್ವಂತ ಕಂಡು ಹಳೆ ಕಾಲದವ್ರು ಅಂತ. ಹಂಗೆ ಅಂದ್ರೆ ಹಳೆ ಕಾಲದವ್ರು ಬದುಕ್ತಿರ್ಲಿಲ್ವಪ್ಪ? ಹಂಗಲ್ಲ, ಈಗಿನ ಕಾಲಕ್ಕೆ ತಕ್ಕಂತೆ ಓಸಿ ಬೇರೆ ತರ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ. ಈಗ ನೋಡಪ್ಪ, ನೀನೆ ಮೊಬೈಲ್ನ ಕೈಯಾಗ ಮಡಿಕೊಂಡಿದೀಯ, ಇದನ್ನ ಬಳಸ್ಕೊಂಡು ನಿನ್ನ ಉತ್ಪನ್ನವ ಮಾರಾಟ ಮಾಡೋದು ಅಥವಾ ಒಂದ್ ಯಾವ್ದೋ ಒಂದ್ ಗುಂಪು ಮಾಡಿ ಅದರಲ್ಲಿ ಮಾಹಿತಿಯ ಪಡ್ಕೊಳ್ಳೋದು, ಇಲ್ಲ ನಿನ್ ಬೆಳಗ್ಗೆ ಏನೋ ರೋಗ ಬಂದಿರ್ತದೆ ಅಂತ ಮಡಿಕ. ಬೆಳಗ್ಗೆ ಅಂದಂಗಾಯ್ತು, ಪಟಾವ ಹೊಡೆದು ವಿಜ್ಞಾನಿಗಳಿಗೆ ಕಳಿಸಿ ಅಣ್ಣವ್ರೆ ಇದಕ್ಕ ಏನ್ ಮಾಡ್ಬೇಕು ಅಂತ ಅವ್ರನ್ನ ಕೇಳಿ ಅವರಿಂದ ಮಾಹಿತಿ ಪಡ್ಕೊಂಡು ಅದನ್ನ ಆಧಾರವಾಗಿ ಇಟ್ಕೊಂಡು ಔಷಧ ಹೊಡಿಯೋದು ಏನ್ ಮಾಡೋದು ಮಾಡ್ತಾ ಇದ್ದೀರಣ್ಣ, ಮಾಡ್ಬೇಕಲ್ವೇ. ಇವತ್ ಬೆಳಗ್ಗೆ ತಾನೇ ಪೇಪರ್ನಾಗೆಲ್ಲ ಬಂದ್ಬಿಟ್ಟದೆ ಏನಪ್ಪ ಸರ್ಕಾರ ಏನವ ಎಂತ ಕೃಷಿ ಹೊಸ ತರದ್ದು ಕೃಷಿ ಅಂತ ಇದಕ್ಕೆ ಹೇಳ್ತಾರಲ್ಲ ಅಣ್ಣ, ತಂತ್ರಜ್ಞಾನನ ಬಳಸ್ಕೊಂಡು ಕೃಷಿಯ ಮಾಡೋದಕ್ಕೆನೆ ಅದು ಎಷ್ಟೋ ಸಾವಿರ ಕೋಟಿನ ಕೇಂದ್ರ ಸರ್ಕಾರ ಮೀಸಲು ಮಾಡ್ಗೈತಲ್ಲ, ಹೊಸ ತಂತ್ರಜ್ಞಾನ ಬಳಸ್ಕೋಬೇಕು ಅಂತ. ಬಿಡು ಈಗ ಗೊತ್ತಾಯ್ತು, ನೀನು ಅದಕ್ಕೆ ಕುಡ್ತಾವ್ ನಾನು ಮುಂದುವರ್ದಿವ್ನಿ ಹಿಂದುಳಿದಿಲ್ಲ ಅಂತ ನಮ್ಗೆಲ್ಲ ತೋರ್ಸಕ. ಹಂಗಲ್ಲ, ಅಲ್ಲಿ ಯಾವುದೋ ಒಂದು ಐಕ ಕುಂತ್ಕೊಂಡು ಹೇಳ್ಕೊಡ್ತಾ ಇತ್ತು, ನೋಡಪ್ಪ ಈಗ ಬೆಳೆನಾಗೆ ಅಣ್ಣ ಎಲೆ ನೋಡಿ ಏನ್ ಪೋಷಕಾಂಶದ್ದು ಕೊರತೆ ಐತೆ ಅಂತ ಪತ್ತೆ ಹಚ್ಬೋದು. ಅದು ಒಂದು ಯಾವುದೋ ಒಂದು ಆಪ್ ಅಲ್ಲ ಹಾಕೊಟ್ಟಿತ್ತು ಮೊಬೈಲ್ ಆಪು, ಅದು ಆಪು ಅಂತಾರ, ನಾನೆಲ್ಲ ಆಪ್ ಅಲ್ಲೂ ಅನ್ಕೋಬಿಟ್ಟೆ. ಬಿಡು ನಿನಗೆ ಸೇಬು ಅನ್ನೋದು ಮರ್ತೇ ಹೋಗದೆ, ಬರೀ ಆಪಲು ಆಪಲು ಅಂತ ಆಪು ಆಪು ಅದ ನೋಡ್ತಾ ಇದ್ದೆ ನಿಂಗೆ ತೋಸುಮ ಅಂತ. ಅದೇನೋ ಬರ್ನೇ ಇಲ್ಲ ಕಣ್ಣಣ್ಣ, ಕಮಲಕ್ಕ ಗೊತ್ತದೆ ಅವಳಿಗೆ, ಅಂದ್ರೆ ಸರಿಯಾದ ಕೂಟಕ್ನಿ ಇಲ್ಲ ಸರಿಯಾದ ಜಾಗಕ್ಕ. ನೀನ್ ನವಿಲು ಅಂದ್ಬಿಟ್ಟಲ್ಲ, ಅದು ಏನಾದ್ರು ನಾನ್ ಕುಟ್ರದ್ದು ಇದಾಗಿ ಹೌದು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಕಣ್ಣ ಹೊಸಾದ ಪಳ ಪಳ ಅಂತಿರುವ ಗಾಜು, ಅದಕ್ಕ ಜೋರಾಗ ಕುಟುಕ್ಬೇಡಿ ಅಂತಂದ ಐಕ. ನೀನ್ ಬೇರೆ ನವಿಲು ಕುಟ್ತಂಗೆ ಅಂದೆಲ್ಲ ಭಯ ಆಗ್ಬಿಡ್ತಾ, ಮತ್ತದೆಲ್ಲಾರು ಹಾಳಾಗ ಹೋಗ್ಬಿಟ್ರೆ ದುಡ್ಡು ಕಷ್ಟಪಟ್ಟು ಉಳಿಸಿರೋ ದುಡ್ಡನ್ನ ತಗೊಂಡಿದ್ದೀನಿ ಅಂದ್ರೆ ನೀ ಕೊಟ್ಟ ರಾಪ್ಸಕ್ಕ ತೂತ ಆಗ್ಬಿಡ್ತದ ಅಷ್ಟೇ. ಅದು ಮೊಬೈಲ್ ತೂತೇನ್ ಆಗಕ್ಕಿಲ್ಲ ಕಣ್ಣ, ಎಲ್ಗೋ ಹೋಗೋದ್ ಎಲ್ಲೋ ಹೊಂಟೈತದೆ, ಏನೇನೋ ಆಗ್ಬಿಡ್ತದಲ್ಲ. ಅಂದ್ರೆ ನೋಡಪ್ಪ ಹೇಳಪ್ಪ, ತಂತ್ರಜ್ಞಾನ ಯಾವ ಪಾಟಿನೇ ಮುಂದುವರೆದಿರ್ಲಿ ಆದ್ರೆ ಮನ್ಸ ನಿಧಾನವಾಗಿ ಮಾಡ್ಬೇಕ್ ಕೆಲ್ಸ. ಸರಿ ಬಿಡ, ಈಗ ಇದನ್ನೇ ಬಳಸ್ಕೊಂಡು ಎಂತೆಂತದೋ ಮೋಸ ಮಾಡ್ತಾರ ಅನ್ಕೊಂಡು. ಹಿಂಗಪ್ಪ ನನ್ಗೆ ಇದ್ ಬೆಳಿಗ್ಗೆ ಅದೇ ಹಳ್ಳಿ ಕಟ್ಟೆ ಮೇಲೆ ಕುಂತಿದ್ನಲ್ಲ, ಅದೇ ನಮ್ಮ ಸಿದ್ದಣ್ಣನ ಮಗ ರಮೇಶ ಬಂದು ಕುಂತಿದ್ದ. ಈಗ ಯಾಕ ಒಬ್ನೇ ಕುಂತವನ ಇವ ಅಂತ ಅನ್ಕೊಂಡು, ಇದ್ಯಾಕ ರಮೇಶ ಪ್ಯಾಟ್ಗೆ ಹೋಗ್ನಿಲ್ವಪ್ಪ ಕೆಲ್ಸಕ್ಕೆ ಅಂದ. ಇಲ್ಲ ಕಣ್ಣ ಇವತ್ತು ರಜಾ ನಂಗೆ, ಅದಕ್ಕೆ ಹೊಸಿ ಬಂದು ಕುಂತ್ಕೊಳ್ಳಮ್ಮ ತಂಪಾಗೋದಲ್ಲ ಅಂತ ಅನ್ಕೊಂಡು ಕುಂತಿದ್ದ. ಕುಂತಿದ್ದ ತಕ್ಷಣಯೇ ಅದು ಯಾವುದೋ ಮೆಸೇಜ್ ಬಂತಂದಕ್ಕಪ್ಪ ಅಪ್ಪಪ್ಪಯೋ ಅಂತ ಅನ್ಕೊಂಡು ಬಾಯಿ ಬಡ್ಕತ್ತವನೇ. ಯಾಕೆ ಅದ್ಯಾಕೆ ಅಂತಂದ್ರೆ ಇವನ ಅಕೌಂಟ್ನಾಗೆ ದುಡ್ಡೆಲ್ಲ ಅಪ್ಟಾಯಿಸ್ಕೊಂಡ್ಬಿಟ್ಟವ್ರಂತೆ ಯಾರು, ಏನ್ ಕಿರ್ಚ್ಕತ್ತಾವ್ ಬಿದ್ದದ ಗಂಡು. ನಾನಿದ್ಯಾನಪ್ಪ ಏನಾಯ್ತು, ಯಾರು ಚುಚ್ಚನಿಲ್ಲ ಒಡಿನಿಲ್ಲ ಬಡಿನಿಲ್ಲ, ಇದ್ಯಾಕೆ ಹಿಂಗೆ ಹರ್ಚ್ಕತ್ತಿದಯಿ ಅಂತಂದ್ರೆ ಅಮ್ಮ ಫೋನ ತೋರಿಸ್ಬಿಟ್ಟು ಹೇಳ್ದ, ನೋಡೋಣ ಹಿಂಗ ಆಗದೆ ನನ್ನ ದುಡ್ಡ ಯಾರ ಎತ್ಕೊಂಡ್ಬಿಟ್ಟಾರೆ, ಯಾರಾದ ಪತ್ತೆ ಮಾಡ್ಬೋದಲ್ಲಪ್ಪ ಅಂತಂದ್ರೆ ಗೊತ್ತೇ ಆಗೋದಿಲ್ವಂತೆ ಕವ. ಅದೇನೋ ಮೆಸೇಜ್ ಬರ್ತದಂತೆ ಕಣ್ಣ, ಅವಾಗ ಅದ್ನೇನೋ ಮೆಸೇಜ್ ಅನ್ನ ತೆಗಿಬಾರ್ದ ನಾವು ನೋಡ್ಬಾರ್ದ್ರು ಹೋಯ್ತು. ಬ್ಯಾರ ಬ್ಯಾರೆ ತರ ಎಲ್ಲ ಮೋಸ ಮಾಡ್ತಾರಂತ ಕಣ್ಣು, ಯಾರು ನಾವು ಏನೋ ದೂರವಾಣಿ ಇದರಿಂದ ಮಾಡ್ತಾ ಇದೀವಿ, ನಾವು RBI ಇಂದ ಕರೆ ಮಾಡ್ತಾ ಇದೀವಿ, ನಿಮ್ದು ಆಧಾರ್ ಕಾರ್ಡ್ ಐತಲ್ಲ ಅದು ಇದೆಲ್ಲ ಬಂದ್ ಮಾಡ್ತೀವಿ, ಅದಕ್ಕ ನೀವು ಇಷ್ಟು ಇದ್ ಮಾಡ್ಬೇಕಾಯ್ತದೆ, ಒಂದು ಅಡ್ರೆಸ್ ಕಳಿಸ್ತೀನಿ, ಅದೇನೋ ಬರ್ತದಂತಲ್ಲವ ಮೊಬೈಲ್ಗೆ, ಅದು ಹೇಳಿ ಅಂತ ಹೇಳಿದ್ರೆ ನೀವ್ ಬರ್ನಿ ಹೇಳ್ಬಿಟ್ಟು ಮುಗೀತು ಸರ್ ನೋಟ ಆಯ್ತದ ಇದ್ ಬದ್ದದೆಲ್ಲ ಹಂಗಾಗ್ಬಿಟ್ಟದೆ ಆ ಗಂಡಿಗೆ ನೋಡ. ಅದಕ್ಕೆ ಆಮ್ ಹೇಳ್ತಿದ್ದ ಅಲ್ಲ ಕಣ್ಣೆ ಹೆಂಗ ಒಟ್ಟಾಗದ ಒಟ್ಟಾಗದೆ ನಾನು ಪ್ಯಾಟೆಗ್ ಹೋಗ್ಬಿಟ್ಟು ಅದೇನೋ ಸೈಬರು ಸೈಬ್ರು ಅಲ್ಲಿ ಹೋಗಿ ನಾ ಕಂಪ್ಲೇಂಟ್ ಮಾಡ್ಬೇಕು ಕಣ ಅಂತ ಅನ್ಕೊಂಡು ಪಾಪ ಬಿರ್ಬಿರ್ ಒಂಟ ಅಮ್ಮ ಸೈಕಲ್ ತಕ್ಕಂಡು ನಿಧಾನಕ್ಕೆ ಹೋಗಪ್ಪ ಏನಾರ ಕಳಗಿಳ್ಕೊಂಬಿಟ್ಟಿ ಅಂತಂದಿ. ಗಾಬರಿ ಹೇಳ್ತಾರೆ, ಆಮೇಲೆ ಪುಣೆ ತುಂಬ್ರೆಲ್ಲ ಹೇಳ್ತಾರೆ ಈ ಮೊಬೈಲ್ ನಾಗ ಬರೋ ಯಾವ್ದನ್ನು ಕೂಡ ಏನು ಒತ್ತಕ್ ಹೋಗ್ಬೇಡಿ, ನಿಮಗೆ ಅನುಮಾನ ಇದ್ರೆ ತಕ್ಷಣವ ನೀನೇ ಹೇಳ್ದಲ್ಲ ಸೈಬರು ಅಲ್ಲಿಗೆ ತಿಳಿಸ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿಗೆ ಬಂತು ಅಂದ್ರೆ ಈಗ ಹೊಸ ವಿಚಾರ ಏನೇ ಇದ್ರು ಅದ ನಾವು ಕಲ್ತ್ಕೋಬೇಕು, ಕಲ್ತ್ಕೋಬೇಕು. ಮತ್ತೆ ಹಂಗೆ ಮೋಸ ಮಾಡೋರ್ ಸಂಖ್ಯೆನೂ ಜಾಸ್ತಿ ಆಗ್ಬಿಟ್ಟದೆ, ಸರಿಯಾಗಿ ಉಪಯೋಗಿಸ್ಕೋಬೇಕು ಹಂಗ. ಅದಕ್ಕೆ ಅದಕ್ಕೆ ನಮ್ ಸಾಕ್ಷರರಾಗ್ಬೇಕು ಅಂತ ಹೇಳ್ತಿದ್ದ. ಇದ್ರೆ ಮುಂಚೆ ಸಾಕ್ಷರತೆ ಅಂದ್ರೆ ಬರೀ ಓದೋದ್ ಬರೆಯೋದು ಅಕ್ಷರವಾಗಿ ಕಲ್ತ್ಕೊಳ್ಳೋದು. ಈಗ ರಾತ್ರಿ ಸಾಲೆ ಮಾಡ್ತಿರ್ನಿಲ್ವೇನಪ್ಪ, ನೀನು ಪಾಠ ಮಾಡಿಲ್ವಾ ಅಂತ ಬರ್ಸಿಲ್ವಾ, ಕಾಳಪ್ಪ ಹನುಮಕ್ಕ ಅಂತ ಬರೆಯೋದ್ನೆಲ್ಲ ಕಲ್ಸಿಲ್ವಾ. ಸಾಕ್ಷರತೆ ಅಂದಂಗೆ ಏನಪ್ಪ ಆಯ್ತು ನೋಡು, ಪಿಕ್ಚರ್ಗೆ ಹೋಗಿರ್ಲಿಲ್ವಾ ನಮ್ ಟೆಂಟ್ ಅಲ್ಲಿ ಯಾವ್ದು ಅದಳ್ಳಿ ಮೇಸ್ಟ್ರು ಎಷ್ಟು ಜನ ಬಂದು ಕುಂತ್ಕೊಂಡ್ಬಿಡ್ತಾರವ ಅಕ್ಷರ ಕಲಿಯಕ್ಕೆ, ಚೆನ್ನಾಗದ ಬಿಡು ಅದು ಅಲ್ವಾ ಜಯಣ್ಣ. ಯಾವ್ದೋ ಹೇಳಿದ್ರೆ ಯಾವ್ದೋ ಸಿನಿಮಾ, ಅದ್ಯಾಕೆ ಈ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡ್ನಿಲ್ವಾ, ಒಳ್ಳೆ ಪಿಕ್ಚರ್. ನಮ್ಮ ಬಿ ಆರ್ ಪಂತ್ಲು ಅವರು ಚಂದ ಮಾಡವ್ರೆ ಬಿಡು. ಆಡೇನ ಬತ್ತದಲ್ಲವ ಅದೇನು ತಾಯಿ ಸಾರದೆ ಅದ್ರದ್ದೇ ತಾಯಿ ಶಾರದೆ ಲೋಕ ಪೂಜಿತೆ. ಈ ಸ್ಕೂಲ್ ಮಾಸ್ಟರ್ ದೇವದಣ್ಣ ಹಂಗಾರ ಆಡು, ಅದ್ ಯಾವ್ದವ ಸ್ವಾಮಿ ದೇವನೇ, ಸ್ವಾಮಿ ದೇವನೇ ಚಂದಾಗದೆ ಈ ಸ್ಕೂಲ್. ಆಮೇಲೆ ಅಲ್ಲಿಗೆ ನೋಡಪ್ಪ, ಈಗ ಕರಿ ಅಲ್ಲಿಗೆ ಮತ್ತೆ ಬಿಳಿ ಸುಣ್ಣ ಅದ್ರ ಮ್ಯಾಗೆ ಬರೆದ್ಬಿಟ್ಟು ಮಕ್ಳಿಗೆ ಕಲ್ಸಿದ್ರೆ ಮಕ್ಳು ತಲೆ ಒಳಗಡೆ ಚಂದಾಗಿ ಇಳಿತದ. ಕಪ್ಪ ಚಂದಾಗದೆ ಕಪ್ಪ, ಅದು ಕಪ್ಪಲ್ಗ ಬಳಪ ಬೆಳಿದು ಎರಡಕ್ಕೂ ಏನ್ ಅರ್ಥ ಹೇಳ. ಅದೇ ನಾನು ಅದಕ್ಕೆ ಹೇಳಕ್ಕೆ ಹೊಂಟಿದ್ದು ಕಣ, ಅದು ಅಜ್ಞಾನ ಅಲ್ವಪ್ಪ, ಕಪ್ಪು ಬಿಳುಪೇನವ ಜ್ಞಾನು ಅಲ್ವಾ. ಅದಕ್ಕೆ ಕಪ್ಪನ್ನ ಅಳಿಸ್ಬೇಕಾದ್ರೆ ಬಿಳಿದ್ನ ಬಳಸ್ಬೇಕು, ಜ್ಞಾನವ ಪಡ್ಕೋಬೇಕು, ಅದೇ ನಿಜವಾದ ಸಾಕ್ಸರತೆ ಅಂತ. ಅದು ಬಹಳ ಚೆನ್ನಾಗದಕ್ಕಪ್ಪ ಇಂದ ಬೆಳಕಿನ ಕಡೆಗೆ. ಅಸತೋಮ ಜ್ಯೋತಿರ್ಗಮಯ ಅಂತ ಹೇಳೋದಿಲ್ವಪ್ಪ, ಹೇಳ್ಕೊಡ್ತಿರ್ಲಿಲ್ವಾ ಸದ್ಗಮಯ. ಹೋಕ ನೋಡವ್ವ ನಂಗೇನೆ ಅಪ್ಪೆ ಓಟ ವಯಸ್ಸಾಯ್ತಲ್ಲವಾ, ತಮಸೋಮ ಜ್ಯೋತಿರ್ಗಮಯ ಅಲ್ವಾ ಹೇಳ್ಕೊಡ್ತಿರ್ಲಿಲ್ವಾ ಅದ ನಮ್ಮ ಸ್ಕೂಲ್ ನಲ್ಲಿ. ಅದಕ್ಕೆ ಹೇಳಪ್ಪ ಅದೇನ ಹೇಳ್ತಿದ್ದೆ. ಈಗ ಈ ಕಂಪ್ಯೂಟರ್ ಬಂದದಂತಲ್ಲ, ಅದೇ ತೋರಿಸ್ಬಿಡ್ತದಂತೆ ಕಣ್ಣ. ಏನ ಹೊಸ ತರದ್ದು ಅಲ್ಲಿಗೆ ಮಾಡವ್ರೆ ಈ ಸ್ಕೂಲ್ ಮನೆನಾಗೆ. ನಾನು ಬೆಂಗಳೂರು ಪೇಟೆಗೆ ಹೋಗಿದ್ನಲ್ಲ ನೋಡ್ಕೊಂಡ ಬಂದೆ, ಅಲ್ಲಿ ಈ ಪೆನ್ನ ಇಟ್ಕೊಂಡು ಬರೆಯೋದು ಒಂದದೆ, ಆಮೇಲೆ ಇದು ಪುಡಿಯ ಉದುರದಲ್ಲೇ ಇರೋದು ಚಾಕ್ ಪೀಸ್ ಬಂದವೆ, ಒಂಥರ ಹಸಿರು ಕಲರ್ ಬೋಲ್ಡ್ ಅದ್ರ ಮೇಲೆ ಬರೆಯೋದು ಬಂದದೆ. ಈಗ ಬೋಲ್ಡೇ ಇಲ್ಲ ಕಣ್ಣು, ಆ ಪಕ್ಕದಲ್ಲೇ ಟಕ್ಕ ಟಕ್ಕ ಟಕ್ಕ ಅಂತ ಏನೋ ಓದ್ತಾರೆ, ಅದು ಮೇಲ್ಗಡೆ ಬಂದ್ಬಿಡ್ತದೆ ಬೋಲ್ಡ್ ಮೇಲೆ. ಕೋಲ ತಕೊಂಡು ಹಿಂಗೆ ತೋರಿಸ್ಕ ತೋರಿಸ್ಕ ತೋರಿಸ್ಕೊಂಡು ಪಠವ ಮಾಡ್ಬಿಡೋದು. ಮತ್ತೆ ಇವ್ರು ಬರೆಯೋದಂಗಣ ಎಲ್ಲ ಬೆಳ್ಳೆ ನಿಂತೋಗದ ಬರವಣಿಗೆನೆ ಹೋಗ್ಬಿಡ್ತದೆ. ಇದ ನಾನು ಇದಕ್ ಹೋಗಿದ್ದಕ್ಕಪ್ಪ ತಾಲೂಕ ಆಫೀಸ್ಗೆ, ಅದೇನೋ ಏನೋ ಪಾಣಿಗಿಣಿ ಏನೋ ಮಾಡಿಸ್ಕೊಡಪ್ಪ ಅಂತ ಕರ್ಕೊಂಡು ಹೋಗಿದ್ದ ನಮ್ಮ ಯಾರ ಕಾಳ ಅಣ್ಣನ ಮಗ. ಅದಕ್ಕೆ ಬಣ್ಣ ನಿಂಗೆ ಓಸಿ ಅನುಭವ ಅದಲ್ಲ ಅಂತ ಅನ್ಕೊಂಡು ನಾನು ಅಲಕ್ಕಪ್ಪ ನೀನು ಇದ್ದೇವಂತ ಪ್ಯಾಟರ್ನಾಗ ಓದ್ದವನು ಒಂದು ಅರ್ಜಿಯ ಬರಿ ಅಂತಂದ್ರೆ ಅಮ್ಮ ಸ್ಟಾರ್ಟ್ ಮಾಡ್ದಮ್ಮ ಮೇಲೆ ಕೆಳಕ ಒಟ್ಟಾಗವನೇ ಮೊದಲನೇ ಲೈನ್ಗೆ ಅಂದ್ರೆ ಅವ್ ಬರೀ ಆಟ ನೋಡು ಜಯಣ್ಣ, ನೆಟ್ಟಕ್ ಬರೆಯೋದೇ ಬರೋದಿಲ್ವ. ಕಾಪಿ ಪುಸ್ತಕ ಬರ್ಸ್ತಾ ಇದ್ದು ಅದಕ್ಕೆ ಜಯಣ್ಣ ಉಪಾಯ ಮಾಡಿ ಮುಂದಾಲೋಚನೆ ಮಾಡ್ಬಿಟ್ಟು ಇದನ್ನೆಲ್ಲ ತಂದಾನೆ. ಅದಕ್ಕೆ ಫಸ್ಟ್ ಜಯಣ್ಣೆ ಬರೀಲಿ, ಕೈಗೆ ಗಜ್ಗ ಹಾಕೊಂಡು ಮಳ್ ಮೇಲೆ ಕೂಲಿ ಮಠದಾಗ ತಿದ್ದಾಗೆ ಇಲ್ವಪ್ಪ, ಕೈ ಎರಡು ಬೆಳ್ನಾಗೆ ಅದುಂಬಿಟ್ಟು ಅಕ್ಷರವ ಬರೆದ್ರೆ ಅದು ನೇರವಾ ಮೆದುಳಿಗೆ ಹೋಯ್ತದಂತೆ ನೋಡಪ್ಪ, ತಿಳ್ಕೊ ಕನೆಕ್ಷನ್ ಹಂಗದೆ ಬೆಳ್ತುದಿ. ತುದಿ ಉತ್ತೇಜನ ಮಾಡ್ತದಂತೆ ಮೆದುಳನ್ನ ಕಲ್ತ್ಕೋ ಕಲ್ತ್ಕೋ ಅಂತ. ಅದಕ್ಕೆ ಏನ್ ಹೇಳ್ತಾರೆ ಹಿಂದಿನ ಕಾಲದಾಗೆ, ಏನಪ್ಪ 100 ಕಿತಾಬ್ ಓದೋದು ಒಂದೇ, ಒಂದ್ ಕಿತಾಬ್ ಬರೆಯೋದು ಒಂದೇ ಅಂತ. ಅಂದ್ರೆ ಡೈರೆಕ್ಟ್ ಮೆದುಳಿಗೆ ಹೊಟ್ಟೈತೆ. ಸರಿ ಬಿಡು. ಅಲ್ಲ ಕಣ್ಣು, ಈಗ ನಿಂಗೆ ಯಾಕೆ ಕೇಳ್ತೀನಿ, ಈಗ ಯಾರಿಗಾರು ಆದಿ ತೋರು ಅಂದ್ರೆ ಹೆಂಗ್ ತೋರ್ದೆ? ಬೆಳ್ಳು. ಅದ್ಯಾಕೆ ಅದೇ ಬೆಳ್ ಬರ್ತದೆ ತೋರ್ ಬೆಳ್ಳಯ್ಯ? ಅದೇ ಗೊತ್ತಿಲ್ಲ ಕಯ್ಯ. ಅದ ಕಾರಣನೇ ಕನೆಕ್ಷನ್ ಅಂದ್ರ ಆ ತೋರ್ ಬೆಳ್ಳಾಗ ಅಂತ ಶಕ್ತಿ ಅದೇ. ಈಗ ನೀನು ಲೇಖಣಿ ಪೆನ್ನ ಇಡ್ಕೊಳ್ಳೋದು ಯಾವ ಎರಡು ಬೆಳ್ಳಾಗ ಹೇಳಪ್ಪ? ಯಾಕೆ ಇಡ್ಕೊಂಡೆ ಅದೇ ಎರಡು ಬೆಳ್ಳಾಗೆ? ಅಂದ್ರೆ ಕಾರಣ ಕನೆಕ್ಟ್, ಕನೆಕ್ಷನ್. ಹಂಗಾಗಿ ಐಕ ಸಂದಾಗಿ ಬರಿಬೇಕು, ಗುಂಡಕ್ ಬರಿಬೇಕು ನೋಡು. ಅದು ಒಂದು ಬಹು ಮುಖ್ಯ ಅಂತೆ. ಅಕ್ಸರ್ವ ಕೋಳಿ ಕಾಲ್ ಬರ್ದಂಗ್ ಬರಿಬಾರ್ದಂತೆ. ಅದಕ್ಕ ಕಾಪಿ ಪುಸ್ತಕದಲ್ಲಿ ಬರ್ಸಿ ಗುಂಡಕ್ಕೆ. ಅದೇ ನೀನ್ ಬರಿತೀಯಲ್ಲ ನೋಡ್ದ, ಖುಷಿ ಆಗ್ಬಿಟ್ಟಪ್ಪ. ಈಗ ಆದ್ರೂ ಹೊಗಳದಿಯಲ್ಲ, ಅದಕ್ಕೆ ವಶಿ ಖುಷಿ ಆಯ್ತು ಕಣ. ಅಮ್ಮಕ್ಕೆ ವಿಚಾರ ಕೇಳ್ದ, ಈ ಪಕ್ತೂರಲ್ಲಿ ಸೋಮಣ್ಣ ಮಾಸ್ಟರ್ ಇರ್ಲಿಲ್ವ? ಓ ಏನಾಯ್ತಪ್ಪ ಅವ್ರಿಗೇನಾಗಿಲ್ಲ? ಅವರ ಕೊನೆ ಐಕ ಅದು ಮೊನ್ನೆ ಕೆರೆಗ್ ಬಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬಿಡಪ್ಪಯ್ಯ. ಯಾಕ ಅದೇನಾಗಿತ್ತು ಕೆರೆಗ್ ಬಿದ್ಕೊಳ್ಳೋದು? ಅದೇನೋ ನೀನೇ ಹೇಳ್ತಲ್ಲಪ್ಪ, ಆಗ್ಲಯ್ಯ. ಏನ ಈ ಮೊಬೈಲ್ ಆಗ ಯಾರೋ ದುಡ್ಡು ಕಳ್ಕೊಂಡ್ರು ಅಂತ ಈ ಐಕ ಬೆಟ್ಟಿಂಗ ಮಾಡೋದಂತ ಎಂತದು ಏನೋ ಅಂತಾರ ನಂಗೂ ಕೇಳ ಕಣ. ಅದು ಯಾವ್ದೋ ಆಟ ಇನ್ಯಾವ್ದು ಅದ್ರಾಗೆ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಬಿಟ್ಟಿತ್ತಂತೆ. ಅಯ್ಯಯ್ಯೋ ಅದ್ಯಾಕಪ್ಪ ಸೋಮಣ್ಣ ಮೇಷ್ಟ್ರು ಅಂತ ಒಳ್ಳೆ ಮನ್ಸನ್ಗೆ ಒಳ್ಳೆ ಗುಮ್ಗುಸಕ್ ನಂಗ್ ಕುಂತ್ಕೊಂಡಿರೋದಂತೆ ಇವ್ರ ಮೇಷ್ಟ್ರು ಕೇಳೋರಂತೆ. ಯಾಕಲ್ಲ ಏನಾಯ್ತು ಏನಾಯ್ತು ಅಂತ ಒಳ್ಳೋದಂತೆ, ಸುಮ್ಮ ಕುಂತ್ಕೊಳ್ಳೋದಂತೆ. ಅವ್ರ ಹೆಂಗೋಸ್ರು ಆಸ್ಪತ್ರೆಗಾರು ಕರ್ಕೊ ಹೋಗ್ಬೇಕಿತ್ತು, ಯಾಕ ಮಗ ಹಿಂಗ ಆಗ್ಬಿಟ್ಟದೆ ಅಂತ ಹೇಳ್ತಲೇ ಇದ್ರಂತೆ. ಅಯ್ಯೋ ಏನೋ ಆಗಿರ್ಬೇಕು ಬಿಡು ಅನ್ಕೊಂಡು ಇವರು ಸುಮ್ಮನಾಗವ್ರೆ. ಆಯ್ತಾ, ಒಂದ್ಸರಿ ಇದ್ಕಿದಂಗೆ ಹೋಗಿ ಕೆರೆಗೆ ಬಿದ್ಬಿಡ. ಅಯ್ಯಯ್ಯೋ ಬಿಡಪ್ಪ, ಹಂಗ ಹಂಗ ಮಾಡ್ಕೋಬಾರ್ದು ಕಂಜಯಣ್ಣ. ಈಗ ನೋಡಪ್ಪ ಏನು ಆಯ್ತಾ ಇದೆ ಅಂತಂದ್ರೆ ಸರೀಕರ ಜೊತೆ ಹೇಳ್ಕೋಬೇಕು, ನೋಡು ಹಿಂಗ ಆಯ್ತಾ ಇದೆ ಏನ್ ಮಾಡ್ಲಿ ಅಂತ. ಈಗ ಕಣ್ಣ ಈಗ ಅವೆಲ್ಲ ಯಾಕೆ ಬೇಕು ಹೇಳು, ಬೆಟ್ಟಿಂಗ್ ಹೋಗಿ ಯಾಕೆ ನೋಡವ್ವ, ಏನ್ ಆಡ್ತಾರ ನೋಡೋಣ, ಸಂತೋಷ ಪಡೋಣ. ವಯಸ್ಸಲ್ವಾ ಏನ ಅರೆದ ವಯಸ್ಸಲ್ಲಿ ತಪ್ಪ ಮಾಡ್ಬಿಡ್ತಾರೆ, ಇಲ್ಲ ಸರೀಕರ ಜೊತೆ ಹೇಳ್ಕೋಬೇಕು. ತಂದೆ ತಾಯಿಗಳಿಗಂತೂ ಹೇಳಕ್ ಆಗೋದಿಲ್ಲ, ಎಲ್ಲಿ ಹೊಡೆದಾರೋ ಬೈದಾರೋ ಅವಮಾನ ಮಾಡಿದಾರೋ ಅಂತ ಅನ್ಕೊಂಡು. ಈಗ ಸರೀಕರ ಜೊತೆ ಹೇಳ್ಕೊಂಡ್ರೆ ಏನಾರು ಒಂಚೂರು ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಡ್ತಾರಲ್ಲ ಬಾಬಾ. ಈಗ ಏನಾಗ್ಬಿಟ್ಟದೆ ಜಯಣ್ಣ, ಈ ಮೊಬೈಲು ಬಂದ್ಬಿಟ್ಟು ತಾನು ಪಾಡಕ್ ತಾನು ಅಪ್ಪನೂ ಮಾತಾಡ್ಸಂಗಿಲ್ಲ, ಅವನು ಮಾತಾಡ್ಸಂಗಿಲ್ಲ, ಅಕ್ಕನು ಮಾತಾಡ್ಸಂಗಿಲ್ಲ, ತಮ್ಮನ್ನು ಮಾತಾಡ್ಸಂಗ, ನೆರೆಹೊರೆಯವ್ರಂತೂ ಮಾತಾಡ್ಸಂಗೆ ಇಲ್ಲ. ಈಗ ಸಾಯಂಕಾಲದ ಮಕ್ಳೆಲ್ಲಾರು ಬೀದಿಲಿ ಆಟ ಆಡೋದ್ ನೋಡಿದ್ಯಾ ನೀನು? ಬಿಡವ, ಗೊಬ್ಬರ ಹಾಕೊಂಡು ಮನೆಯಲ್ಲೇ ಕುಂತಿರ್ತಾರೆ, ಈಚೆ ಬರೋದೇ ಇಲ್ಲ. ಮೊಬೈಲು ಇಲ್ಲ ಟಿವಿ. ಓ ಕಮಲಕ್ಕ, ನಮ್ ಕಾಲದಾಗೆ ನಮ್ಮಅಪ್ಪ ಒಂದ್ ನಾಗರ ಬೆತ್ತ ಮಡಿಕೊಂಡಿದ್ದ, ಹೊರಗಡೆಯಿಂದ ಹಾಡದು ಮನೆಯೊಳಗೆ ಕರ್ಕೊ ಹೋಗೋನು ಅಂತ. ಈಗ ಅದೇ ಬೆತ್ತ ಒಡೆದು ಮಕ್ಕಳಿಗೆ ಹೋಗಿ ಆಟ ಆಡಿ ಅಂತ ಕಳಿಸ್ಬೇಕಣ್ಣ, ರಿವರ್ಸ್ ನೋಡ್ದ ಆ ಪರಿಸ್ಥಿತಿ ಬಂದ್ಬಿಟ್ಟದೆ. ಅಂದ್ರ ನೋಡು, ಈ ಯಾವ್ದೇ ಒಬ್ಬ ಮನಸ್ಸಂಗೆ ಒಬ್ಬ ಆತ್ಮೀಯ ಸಖ ಇರ್ಬೇಕಂತ, ಆತ್ಮಹತ್ಯೆ ತಡೆಗಟ್ಟಬೇಕು ಅಂತ. ಓಕಪ್ಪ, ಮೊಬೈಲ್ ಅಲ್ಲ ಸಾಕ ಅಂದ್ರೆ ಅಲ್ಲ ಅಲ್ಲ ಅಂದ್ರೆ ಒಬ್ಬ ಮನುಷ್ಯನೆ, ಅದು ಗಂಡ ಹೆಂಡತಿರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಂದೆ ಮಗ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು. ಅಂದ್ರೆ ಒಬ್ಬ ಮನುಷ್ಯ ಅವನ ಜೊತೆಗೆ ಅವನ ಭಾವನೆಗಳ ಹಂಚ್ಕೊಳಕ್ ಇರ್ಬೇಕಂತ. ಇವತ್ ಪ್ರಪಂಚ ಹೆಂಗಾಗದೆ ಅಂದ್ರೆ ನೋಡಪ್ಪ, ಒಬ್ಬ ಮನುಷ್ಯ ಇನ್ನೊಬ್ಬ ಮನಸ್ಸನ್ನ ಸಂಪಾದನೆ ಮಾಡಕ್ ಆಗದ ಪರಿಸ್ಥಿತಿ ಬಂದ್ಬಿಟ್ಟದೆ. ಎಲ್ಲ ಮೆಸೇಜು ಕಯ್ಯ ಕಟ ಕಟ ಕಟ ಕಟ ಕಟ ಕಟ ಅಂತ ಕಳಿಸ್ಬಿಡೋದು ಅಷ್ಟೇ ಅಲ್ಲ ಕಣ್ಣ. ಈಗ ಎಲ್ಲಾರು ಹೋಯ್ತಿವಿ ಅಂತ ಇಟ್ಕೋ, ಟ್ರೈನ್ ಬಸ್ ಅಲ್ಲಿ ಯಾರನ್ನು ಮಾತಾಡ್ತಾರೆ? ಯಾಕಂದ್ರೆ ಎಲ್ಲರೂ ಮೊಬೈಲ್, ಅದೇನೋ ಕಿಮಿಗ ಸ್ಪೀಕರ್ ಮೊಬೈಲು ಸುಮ್ಮ ನೋಡ್ತಾ ಇರ್ತಾರೆ. ಯಾರ ಪಕ್ಕದಲ್ಲಿ ಕುಂತವ್ರೆ ಏನ್ ಮಾಡ್ತಾವ್ರೆ ಜ್ಞಾನವೇ ಜ್ಞಾನವೇ ಇಲ್ಲ. ನಾನು ಮೊನ್ನೆ ಬೆಂಗಳೂರು ಪೇಟೆಯಿಂದ ಮೈಸೂರಿಗೆ ಬಂದಕವು, ಬಸ್ನಾಗೆ ಒಂದ್ 58 ಜನ ಕುಂತಿದ್ರು. ಹಿಂದಿನ ಕಾಲದಾಗ ಆದ್ರೆ ಒಂದ್ 20 ಜನನಾರು ಫ್ರೆಂಡ್ಸ್ ಆಗಿರೋರು. ಈಗ ಎಲ್ಲರನ್ನು ಮಿಕಿ ಮಿಕಿ ಮಿಕಿ ನೋಡ್ಕೊಂಡ್ ಕುಂತಿದ್ದೆ. ನಂತಿಲ್ಲ, ಎಲ್ರು ನೋಡ್ತಾವ್ರೆ, ಹೀ ಹೀ ಹೂ ಹೂ ನಗ್ತಾರೆ. ನಾನು ಇದ್ಯಾಕೆ ಹಿಂಗಾಡಾರೆ ಅಂತ ನೋಡಿದ್ರೆ ಕಿವಿನಾಗ ಎಂತದೋ ಹಾಕಬಿಟ್ಟು ಅದು ಕಾಣಲ್ದು. ಈಗ ವೈರ್ ಇರಕ್ಕಿಲ್ಲ ಕಣ್ಣು, ಕಿವಿನಾಗ ಹಂಗೆ ಏನೋ ಪಳ ಪಳ ಪಳ ಅಂತದೆ, ಅವ್ರು ಹಗ್ತಾರೆ ಒಳಗೆ ಸೇರಿಸ್ಕೊಂಡ್ಬಿಟ್ಟಿರ್ತಾರಪ್ಪ ಕಿವಿ ಒಳಕ ಇರ್ತದ ಕಣ ಗುಂಡಿ ಕಂಡಂಗೆ ಒಳಕ್ಕೆ ಇಟ್ಕೊಳ್ಳೋದು. ಅಮ್ಮ ನಗ್ತಿರ್ತಾನೆ ಏನ್ ಉಚ್ಚಿಚ್ಚು ಹಿಡ್ಕೊಂಡಿದ್ದೆ ಅಂತ ಅನ್ನಿಸ್ತದೆ ನೋಡ್ದ. ಅದಕ್ಕಪ್ಪ ನಮ್ಮ ಹಳ್ಳಿ ಬಸ್ಗಳೇ ಚಂದ ಅಲ್ವಾ ಜಯಣ್ಣ? ಏನ್ ಕಿಲ ಕಿಲ ಕಿಲ ಅಂತ ಇರ್ತದ ಕವ್ವ ಏನ ಅಲ್ಲಿ ಕಿತ್ಲೆ ಹಣ್ಣು ಎಡೆಯವ್ರು ಎಷ್ಟು ಜನವು ಆಯ್ತಾ, ಮಲ್ಗೆ ಮುಡ್ಕೊಂಡು ಬಹಳ ಚೆನ್ನಾಗಿ ಕಾಣವ್ರು ಎಷ್ಟು ಜನವು ಹಂಗೆ ಆ ಕಡೆ ಹೋಯ್ತಿರುವಾಗ ನರಸೀಪುರದ ಕಡೆಗೆ ಈ ಸೊಪ್ಪನ ಕಳೆ ಬತ್ತದೆ ಗೊತ್ತಪ್ಪ, ಅದೇನ್ ಮಾರವ್ರು ಎಷ್ಟು ಜನವು ಅದೇಡ್ಕೊಂಡು ಎಡ್ಕೊಂಡು ಹಂಗೆ ರಸ್ತೆ ಮ್ಯಾಕ್ ಹಾಕೊಂಡು ಈ ಹೋಯ್ತಿರ ಅಂದ್ ಚಂದವೋ ಚಂದ ಕವ್ವ ಅದೆಲ್ಲ ಉಂಟೋಯ್ತ. ಅದೇ ಅಲ್ವಾಡು ಮನ್ಸ ಮನ್ಸನ್ ಸಂಬಂಧನೇ ಕಮ್ಮಿ ಆಯ್ತಾ. ಅದೇ ಈಗ ನಿನ್ಗೆ ಏನೇ ಕಷ್ಟ ಇದ್ರು ನಾನು ಇದೀನಿ ಕಪ್ಪ ಯೋಚನೆ ಮಾಡ್ಬೇಡ ಅಂತ ಹೇಳೋರ್ ಸಂಖ್ಯೆನೆ ಕಷ್ಟ. ಯಾರು ಒಬ್ರು ನಾವು ಸಂಪಾದನೆ ಮಾಡಕ್ ಆಗ್ನಿಲ್ಲ ಅಂದ್ರೆ ಕಷ್ಟಕ್ಕೆ ಹಿಂದಿನ ಕಾಲದವ್ರಿಗೆ ಹೇಳೋರು ನೋಡಪ್ಪು ಏನು ಇರ್ನಿಲ್ಲ ಅಂದ್ರು ತೊಂದರೆ ಇಲ್ಲ, ಏನ್ ನಿನ್ ಸಂಪಾದನೆ ಮಾಡ್ಲಿಲ್ಲ ಅಂದ್ರು ತೊಂದರೆ ಇಲ್ಲ, ಕೊನೆಗೆ ನಿನ್ ಒತ್ಕೋ ಹೋಗಕ್ ನಾಲ್ಕು ಜನನ್ನಾರ ಸಂಪಾದನೆ ಮಾಡ್ಬೇಕು. ಈಗ ಹಂಗಿಲ್ವಲ್ಲ ಜಯಣ್ಣ, ವಾಹನ ಬಂದ್ಬಿಡ್ತದೆ ವಾಹನ ಅದೇ ತಗೊಂಡೋಯ್ತೆ ಅಲ್ಲಿ ಯಾರೋ ಬತ್ತಾರೆ ಸುಡ್ತಾರೆ ಅಥವಾ ಉಳ್ತಾರೆ ಮುಗಿದೋಯ್ತು, ಬದುಕಿರೋದು ಒಂದ್ ಜನ್ಮ ಕಣಪ್ಪ. ಈಗ ನಾಕ್ ಚಕ್ರ ಸಂಪಾದನೆ ಮಾಡಿದ್ರೆ ಸಾಕು, ಚಕ್ರ ಇಲ್ಲ ಎತ್ತಿನ ಗಾಡಿಗಾದ್ರೆ ಎರಡು ಚಕ್ರ, ಎರಡು ಚಕ್ರ ಈಗ ನಾಕ್ ಚಕ್ರ ಈಗ ಹಂಗ ಆಗ್ಬಿಟ್ಟದೆ ಕಣ ಈ ಸ್ಥಿತಿ. ಹೇಳ್ದಂಗೆ ಯಾರು ಮಾಡ್ಕೋಬಾರ್ದು, ಮಾಡ್ಕೋಬಾರ್ದು ಕಪ್ಪ. ಏನೇ ಕಷ್ಟ ಆದ್ರು ನೋಡಪ್ಪ ಈಗ ಒಂದ್ ಕುಟುಂಬ ಅಂದ್ಮೇಲೆ ಎಲ್ಲರೂ ಕುಂತ್ಕೊಂಡು ಚರ್ಚೆಯ ಮಾಡಬೇಕು. ಎಷ್ಟೋ ಜನ ಅವ್ರ ಸಾಲ ಅವ್ರ ಕಷ್ಟ ಅವ್ರ ತೊಂದ್ರೆ ಅದನ್ನ ಮನೆಯವ್ರ ಜೊತೆನೆ ಹಂಚ್ಕೋಬೇಕು. ಅಲ್ಲೇ ಹೇಳ್ತೀನಿ ನೀವಪ್ಪ ನಮ್ಮ ಹಿಂದಿನ ಕಾಲದವ್ರೆಲ್ಲ ಕಷ್ಟ ಗಿಷ್ಟ ಬಂದ್ರೆ ಬುಡು ಮಗ ಕಷ್ಟ ಏನು ಮನ್ಸಂಗ್ ಬರ್ದೇನ್ ಮರಕ್ ಬಂದದ ಅಂತ ಅಲ್ವಾ ಜಯಣ್ಣ? ಅದಕ್ಕ ಧೈರ್ಯವ ತಕಬೇಕಪ್ಪ, ಆತ್ಮಹತ್ಯೆ ಯಾಕ ಮಾಡ್ಕೋಬೇಕು ಆಯ್ತಾ, ಬಾಳಿ ಬದುಕಿ ಏನೇನ ಮಾಡೋದಿರ್ತದೆ ಅಲ್ವಾ. ಅಂದ್ರೆ ಮನಸ್ಸು ಜನ್ಮ ಅಂತ ಐತಲ್ಲ ಅದು ಎಷ್ಟೋ ಜನ್ಮಗಳಾದ್ಮೇಲೆ ಸಿಗುದಂತೆ. ಓಹೋ ಹೋ, ಸುಮಾರು ಜನ್ಮ ಜನ್ಮ ಜನ್ಮಗಳೆಲ್ಲ ಎತ್ತಿ ಮನುಷ್ಯ ಜನ್ಮ ಬುಡಪ್ಪ ಮೊದಲು ಜನ್ಮ ಅಂತಾರೆ. ಆ ಜನ್ಮವ ಯಾತಕ್ಕಾಗಿ ಭಗವಂತ ಕೊಟ್ಟವನೆ ಅಂತ ಯೋಚನೆ ಮಾಡ್ಬೇಕು ಒಂದ್ ಕ್ಷಣ. ಆಮೇಲೆ ಈಗ ಅದೆಲ್ಲ ಕ್ಷಣಿಕ ಕಣನ ಅಷ್ಟೇ. ಈಗ ಯಾರೋ ಇವರು ಮಾನಸಿಕ ರೋಗ ತಜ್ಞರು ಹೇಳ್ತಾ ಇದ್ರು, ಆ ಕ್ಷಣ ಬದಲಾಯಿಸಿದ್ರೆ ಈಗ ಅವನು ನಾನ್ ಸತೋಬೇಕು ಅಂತ ಇರ್ತಾನಲ್ಲ, ಆ ಕ್ಷಣ ಬದಲಾದ್ರೆ ಚೆನ್ನಾಗಿ ಬದುಕ್ಬಿಡ್ತಾನೆ, ಅವನ್ ಬದುಕ್ತಾನಂತ ನೋಡಪ್ಪ. ಅಂದ್ರೆ ಅದನ್ನ ಬದಲಾಯಿಸುವಂತ ಒಬ್ಬ ವ್ಯಕ್ತಿ ಅವ್ರ ಜೊತೆ ಇರ್ಬೇಕು, ಮನ್ಸನೇ ಆಗಿರ್ಬೇಕು, ಯಂತ್ರಗಳಾಗ್ಬಾರ್ದು ಕೈ. ಆಮೇಕೆ ಅವ ಹೇಳ್ತಿರ್ತಾನಂತೆ ನಾನ್ ಸತೋಯ್ತೀನಿ ಸತೋಯ್ತೀನಿ ಅಂತ, ಆ ಮಾತು ಯಾರ ಹತ್ರನಾರು ಹೇಳಿರ್ತಾನ. ಆಗ ಅವ್ರು ಅವ್ರ ಮನೆಯವ್ರಿಗೆ ಹೇಳಿರ್ಬೇಕು, ನೋಡಪ್ಪ ಹಿಂಗಾಗ ಅವನೆ ನೀವು ಜೊತೆಗೆ ಇರಿ ತೊಂದ್ರೆ ಆಗದಂಗ್ ನೋಡ್ಕೊಳ್ಳಿ. ನಾನು ಒಂದ್ ನಾಟಕಕ್ಕೆ ಹೋಗಿದ್ದಿಕ್ಕಪ್ಪ ಮೈಸೂರ್ಗ ಹೋದಾಗ ನಮ್ಮ ಇದು ದೊಡ್ಡಕ್ಕನ ಅಳಿಯ ಇದ್ದ ಒಬ್ಬ, ಅವ ಮಾವ ಬಾ ಒಂದು ನಿನಗ ನಾಟಕ ತೋರಿಸ್ತೀನಿ ಅಂತ. ಅದ ಕಾಕ ದೋಸ ಅಂತ ಕವ್ವ, ಅದ ಅದ್ರಲ್ಲೂ ಇದೆಯೇ ಮೊಬೈಲು ಏಕಾಂಗಿತನ ಅದೆಲ್ಲ ಏನೋ ಹೇಳ್ತಾರಲ್ಲಪ್ಪ, ಏನೇನೋ ಮನಸ್ಸಲ್ಲಿ ಒಳಿತದೆ ಅವನಲ್ಲಿ ಆಕ್ರೋಶ ವ್ಯಕ್ತಪಡಿಸೋದು, ಯಾರನ್ನು ನಂಬದೆ ಇರೋದು, ಮಾಡಬಾರ್ದು ಮಾಡೋದು, ಕಡೆಗಮ್ಮ ಆಗ್ಬಾರ್ದಾಯ್ತಾನೆ ಆಯ್ತಾ, ಅದೆಲ್ಲ ಆಗ್ಬಾರ್ದು. ಬಿಡು ಚಂದ್ರಣ್ಣ, ನಾವ್ ಮೂರ್ ಜನ ಇದೀವಲ್ಲ ಕಷ್ಟ ಮಾತಾಡ್ಕೊಳ್ಳಮ್ಮ, ಮಾತ್ ನಿಂತೋದ್ರೆ ನಾವು ಸತ್ತಂಗೆ ಮಾತಾಡಮ್ಮ. ಏನ್ ಮಾತು, ಎಂಥ ಮಾತು, ಈ ಮಾತುಗಾರ ಟೀ ಕಾಸ್ ಕೊಡ್ಬೇಕು ಅವ್ನ ಅವ ನಡಿಯವ್ವ, ಹೊಸಿ ಗಂಟ್ಲು ಆರೋಗದೆ, ಹೊಸಿ ಕಾಪಿ ಟೀ ಏನ ಮಾಡ್ಕೊಂಡ್ ಬಾ ನಡಿ ಒಳಕ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ನುಗು ಜಲಾಶಯ ಯೋಜನೆಯ ನುಗು ಬಲದಂಡೆ, ಎಡದಂಡೆ ಮತ್ತು ಮೇಲ್ದಂಡೆ ನಾಲೆಗಳ ಅಚ್ಚುಕಟ್ಟು ಪ್ರದೇಶಗಳಿಗೆ 2024 ಖಾರೀಫ್ ಬೆಳೆಗೆ ನುಗು ಜಲಾಶಯದಲ್ಲಿ ಹಾಲಿ ಇರತಕ್ಕ ನೀರಿನ ಪ್ರಮಾಣ ಹಾಗೂ ಕಳೆದ ಸಾಲುಗಳ ಅನುಭವಗಳನ್ನು ಗಮನಿಸಿ ಪ್ರಸಕ್ತ ಸಾಲಿನಲ್ಲಿ ಅಂದರೆ 2024 ಖಾರೀಫ್ ಬೆಳೆಗೆ ಕಟ್ಟು ನೀರಿನ ವ್ಯವಸ್ಥೆಯಂತೆ ನೀರನ್ನು ಸರಬರಾಜು ಮಾಡಲಾಗುವುದು. ನುಗು ಮೇಲ್ದಂಡೆ ನಾಲೆಯ ಒಟ್ಟು 13,000 ಎಕರೆಗಳು ಅಂದರೆ 5,261 ಹೆಕ್ಟೇರ್ ಪ್ರದೇಶಕ್ಕೆ ಅರೆ ನೀರಾವರಿ ಬೆಳೆ ಬೆಳೆಯಲು ಹಾಗೂ ನುಗು ಬಲದಂಡೆ ನಾಲೆಯ 3,153 ಎಕರೆಗಳು ಅಂದರೆ 1,276 ಹೆಕ್ಟೇರ್ ಪ್ರದೇಶ ಹಾಗೂ ನುಗು ಎಡದಂಡೆ ನಾಲೆಯ 1,958 ಎಕರೆಗಳು ಅಂದರೆ 792 ಹೆಕ್ಟೇರ್ ಪ್ರದೇಶಕ್ಕೆ ಅಲ್ಪಾವಧಿ ಭತ್ತದ ಬೆಳೆ ಬೆಳೆಯಲು ಜುಲೈ 22 ನೀರನ್ನು ಹರಿಯಬಿಡಲಾಗಿದೆ. ಈ ಕಟ್ಟು ನೀರಿನ ವ್ಯವಸ್ಥೆ ನವೆಂಬರ್ 16 ಮುಂದುವರಿಯಲಿದೆ. ನೀರು ಬಿಡುವ ಅವಧಿಯ ವಿವರ ಈ ರೀತಿ ಇದೆ. ಸೆಪ್ಟೆಂಬರ್ 2 ಸೆಪ್ಟೆಂಬರ್ 16 ಒಟ್ಟು 15 ದಿನಗಳು, ಸೆಪ್ಟೆಂಬರ್ 24 ಅಕ್ಟೋಬರ್ 8 ಒಟ್ಟು 15 ದಿನಗಳು, ಅಕ್ಟೋಬರ್ 16 ಅಕ್ಟೋಬರ್ 30 ಒಟ್ಟು 15 ದಿನಗಳು ಹಾಗೂ ನವೆಂಬರ್ 7 ನವೆಂಬರ್ 21 ಒಟ್ಟು 15 ದಿನಗಳು ನೀರನ್ನು ಹರಿಯಬಿಡಲಾಗುವುದು. ನವೆಂಬರ್ 21, 2024 ನೀರು ಸರಬರಾಜನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು. ಜಲಾಶಯದ ನೀರಿನ ಮಟ್ಟವನ್ನು ಮತ್ತು ಮಳೆಯನ್ನು ಅನುಸರಿಸಿ ಅವಶ್ಯಕತೆ ಕಂಡುಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಲಾಗುವುದು. ಆದ್ದರಿಂದ ಸಂಬಂಧಪಟ್ಟ ರೈತರು ಕಾಲುವೆಯಲ್ಲಿ ಬಿಡಲಾಗುವ ನೀರನ್ನು ಕೃಷಿ ಇಲಾಖೆಯವರ ಸಲಹೆ ಪಡೆದು ಸೂಕ್ತ ತಳಿಯ ಬೆಳೆಯನ್ನು ಬೆಳೆಯಬೇಕೆಂದು ಈ ಮೂಲಕ ಕೋರಲಾಗಿದೆ. ನೀರಿನ ನಿಯಂತ್ರಣವನ್ನು ನುಗು ಜಲಾಶಯದಲ್ಲಿ ಸದ್ಯದಲ್ಲಿ ಇರುವ ನೀರಿನ ಶೇಖರಣೆ ಮತ್ತು ಜಲಾಶಯಕ್ಕೆ ಬರುವ ನೀರಿನ ಅಂದಾಜಿನ ಪ್ರಮಾಣದ ಆಧಾರದ ಮೇಲೆ ಮಾಡಲಾಗಿದೆ. ಇಂತಹ ನಿಯಂತ್ರಣ ಸೌಲಭ್ಯದಲ್ಲಿ ಮುಂದೆ ಯಾವುದೇ ನಿಯಂತ್ರಣ ವ್ಯತ್ಯಾಸ, ನೀರಿನ ಕೊರತೆ ಅಥವಾ ಬೆಳೆ ನಷ್ಟವಾದಲ್ಲಿ ಕಾವೇರಿ ನೀರಾವರಿ ನಿಗಮವು ಜವಾಬ್ದಾರರಲ್ಲ ಹಾಗೂ ರೈತ ಬಾಂಧವರಿಗೆ ಬೆಳೆ ಪರಿಹಾರ ಕೇಳಲು ಯಾವ ಹಕ್ಕು ಇರುವುದಿಲ್ಲ. ನೀರನ್ನು ಅತಿ ಮಿತವ್ಯಯದಿಂದ ಸಮರ್ಪಕವಾಗಿ ಹಾಯಿಸಿಕೊಂಡು ನಾಲೆಯ ಕೊನೆ ಭಾಗದ ಅಚ್ಚುಕಟ್ಟುವರೆಗೂ ನೀರು ತಲುಪಿಸಲು ಇಲಾಖೆಯವರೊಂದಿಗೆ ಸಹಕರಿಸಲು ಕೋರಲಾಗಿದೆ. ಈ ನಿಯಂತ್ರಣ ಸೌಲಭ್ಯಕ್ಕೆ ಯಾರಿಗೂ ಯಾವ ರೀತಿಯ ಹಕ್ಕು ಇರುವುದಿಲ್ಲ ಮತ್ತು ನಿಯಂತ್ರಣದ ನಿರ್ವಹಣಾ ಕಾರ್ಯ ಮತ್ತು ವ್ಯವಸ್ಥೆಯ ಸಂಪೂರ್ಣ ಹಕ್ಕನ್ನು ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಕಾಯ್ದಿರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೃಷಿ ನಿರ್ಣಯ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ ಡಿಎಸ್ಎಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ನೈಜ ಸಮಯದ ಡೇಟಾ ಚಾಲಿತ ಒಳನೋಟಗಳನ್ನು ಕೃಷಿ ನಿರ್ಧಾರ ಮಾಡುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ಇತ್ತೀಚೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಪ್ರಾರಂಭಿಸಿದೆ. ಇದರ ಕುರಿತ ಮಾಹಿತಿ ನಿಮಗಾಗಿ. Honorable Prime Minister Shri Narendra Modi has declared 23rd August as National Space Day to celebrate the remarkable success of the Chandrayaan 3 mission. India is going to celebrate its first National Space Day on the 23rd of August 2024. Ministry of Agriculture and Farmers Welfare is actively using space technology for its various activities such as crop mapping and monitoring, flood and drought assessment, etc. Continuing along this path, the ministry has developed a geospatial platform, Krishi Decision Support System, DSS, which is being inaugurated on the occasion of the celebration of National Space Day. Krishi DSS is a first of its kind geospatial platform specifically designed for Indian agriculture. The platform provides seamless access to comprehensive data, including satellite images, weather information, reservoir storage, groundwater levels and soil health information, which can be easily accessed from anywhere at any time. Krishi DSS includes several advanced modules designed to support comprehensive agricultural management. From the vast expanse of fields to the smallest soil particle, Krishi DSS has it covered. With crop mapping and monitoring, know exactly what's growing where. It helps in understanding cropping patterns by analyzing parcel-level crop maps over different years. This information helps in understanding crop rotation practices and promotes sustainable agriculture by encouraging the cultivation of diverse crops. Drought monitoring helps to stay ahead of the drought, gives near real-time information on various indicators, soil moisture, water storages, crop condition, dry spells, etc. While Crop Weather Watch will keep us informed about how weather is impacting the crops, crop harvest status, crop residue burning, etc. With field parcel segmentation, create accurate field parcel units, which helps in understanding each parcel's unique needs, cropping patterns for targeted interventions. With pictorial analytics, simply click a picture and Krishi DSS identifies the crop. One nation, one soil information system gives a comprehensive soil data at your fingertips. Soil type, soil pH, soil health, etc. Soil data will help us in assessing crop suitability and land capability for implementing soil water conservation measures. Ground Truth Data Library of Krishi DSS will foster innovation by providing essential resources like ground truth data and spectral libraries for different crops to researchers and industry. From flood impact assessment to crop insurance solutions and many more, Krishi DSS is a holistic solution. It's about empowering our farmers, informing our policies, and nourishing our nation. By integrating various data sources available on the Krishi Decision Support System, DSS, various farmer-centric solutions can be developed, such as right individual advisories to farmers, early disaster warning like pest attack, heavy rain, hailstorm, etc. Krishi DSS is more than just a tool. It's a catalyst for innovation and sustainability in agriculture. Together, we'll build a resilient, sustainable and prosperous agriculture for India. Krishi DSS, empowering Indian agriculture. ಕಾವೇರಿ ನೀರಾವರಿ ನಿಗಮ ನಿಯಮಿತದಿಂದ ಬಂದ ಪ್ರಕಟಣೆ ಈ ರೀತಿ ಇದೆ. ಹೇಮಾವತಿ ಜಲಾಶಯದಿಂದ 2024-25 ಸಾಲಿಗೆ ಖಾರೀಫ್ ಹಾಗೂ ರಬಿ ಬೆಳೆಗೆ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಹೇಮಾವತಿ ಎಡದಂಡೆ ನಾಲೆ ಹಾಗೂ ನದಿ ಅಣೆಕಟ್ಟು ನಾಲೆಗಳಾದ ಶ್ರೀರಾಮದೇವರ ಉತ್ತರ ನಾಲೆ, ಹೇಮಗಿರಿ ನಾಲೆ, ಅಕ್ಕಿ ಹೆಬ್ಬಾಳು ನಾಲೆ, ಮಂದಗೆರೆ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಲ್ಲಿ ಖುಷ್ಕಿ ಹಾಗೂ ಭತ್ತದ ಬೆಳೆಗಾಗಿ 4-2025 ನೀರನ್ನು ಹರಿಸಲಾಗುತ್ತದೆ. ಹೇಮಾವತಿ ಜಲಾಶಯ ಖಾರೀಫ್ ರಬಿ ಹಾಗೂ ಭತ್ತದ ಬೆಳೆಗಳಿಗೆ 2024-25 ಸಾಲಿನಲ್ಲಿ ನೀರು ಬಿಡಬಹುದಾದ ಅಚ್ಚುಕಟ್ಟಿನ ಹಾಗೂ ಅವಧಿಯ ವಿವರ ಈ ರೀತಿ ಇದೆ. ಹೇಮಾವತಿ ಎಡದಂಡೆ ನಾಲೆಯಿಂದ ಖಾರೀಫ್ ಹಾಗೂ ರಬಿ ಬೆಳೆಗಳಿಗೆ ಒಟ್ಟು 73,396.22 ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಹರಿಸಲಾಗುತ್ತದೆ. ನದಿ ಅಣೆಕಟ್ಟು ನಾಲೆಗಳಾದ ಶ್ರೀರಾಮದೇವರ ಉತ್ತರ ನಾಲೆ, ಹೇಮಗಿರಿ ನಾಲೆ, ಅಕ್ಕಿ ಹೆಬ್ಬಾಳು ನಾಲೆ, ಮಂದಗೆರೆ ಎಡದಂಡೆ ನಾಲೆ, ಮಂದಗೆರೆ ಬಲದಂಡ ನಾಲೆ ಒಟ್ಟು 11,694 ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಹರಿಸಲಾಗುತ್ತಿದೆ. ನೀರಿನ ನಿಯಂತ್ರಣವನ್ನು ಹೇಮಾವತಿ ಜಲಾಶಯದಲ್ಲಿ ಇರುವ ನೀರಿನ ಶೇಖರಣೆ ಮತ್ತು ಜಲಾಶಯಕ್ಕೆ ಮಳೆ ಆಧರಿಸಿ ಬರುವ ನೀರಿನ ಅಂದಾಜಿನ ಪ್ರಮಾಣದ ಮೇಲೆ ಮಾಡಲಾಗಿದೆ. ಪ್ರಾಕೃತಿಕ ಅಥವಾ ನೈಸರ್ಗಿಕ ವ್ಯತ್ಯಾಸದಿಂದ ನೀರಿನ ಕೊರತೆ ಉಂಟಾಗಿ ಬೆಳೆ ನಷ್ಟವಾದಲ್ಲಿ ಇಲಾಖೆಯವರು ಜವಾಬ್ದಾರರಲ್ಲ ಹಾಗೂ ರೈತ ಬಾಂಧವರಿಗೆ ಇದರಿಂದ ಯಾವ ಪರಿಹಾರ ಕೇಳುವ ಹಕ್ಕು ಇರುವುದಿಲ್ಲ. ನೀರಿನ ನಿಯಂತ್ರಣ ಸೌಲಭ್ಯವನ್ನು ರೈತರು ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ಪ್ರಕಟಣೆಯಲ್ಲಿ ಸೂಚಿಸಿರುವ ಸೂಕ್ತ ಬೆಳೆಗಳನ್ನು ಅಳವಡಿಸಿ ಸದುಪಯೋಗ ಪಡೆಯಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ರೈತ ಬಾಂಧವರು ಪ್ರಕಟಣೆಗೆ ಅನುಸಾರವಾಗಿ ನಿಗದಿತ ಬೆಳೆಯನ್ನೇ ಬೆಳೆಯಬೇಕು. ವಿರುದ್ಧವಾಗಿ ಬೇರೆ ಬೆಳೆ ಬೆಳೆದ ಪಕ್ಷದಲ್ಲಿ ನೀರಾವರಿ ಕಾಯ್ದೆಯ ಸೆಕ್ಷನ್ 32(4)(b) ಪ್ರಕಾರ ದಂಡಕರವನ್ನು ವಿಧಿಸಲಾಗುವುದು ಹಾಗೂ ಆಗಬಹುದಾದ ನೀರಿನ ಕೊರತೆ ಮತ್ತು ಬೆಳೆ ನಷ್ಟಕ್ಕೆ ರೈತರೇ ಜವಾಬ್ದಾರರು ಎಂದು ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಹೇಮಾವತಿ ನಾಲಾ ವೃತ್ತ ಚನ್ನರಾಯಪಟ್ಟಣ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿ ಅಶೋಕ್. ಸೆಪ್ಟೆಂಬರ್ 10 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ನೂತನ ರೇಷ್ಮೆ ಹುಳು ಸಂಕರಣ ತಳಿಗಳು ಹಾಗೂ ಜನಪ್ರಿಯ ಡಬಲ್ ಹೈಬ್ರಿಡ್ ತಳಿಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನ. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಈಗ ನಡೀತಿರುವಂತಹ ಸಂಶೋಧನೆಯಲ್ಲಿ ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ TT21x TT56 ಅಂತ ಒಂದು ಹೊಸ ದ್ವಿಸಂಕರಣ ಹೈಬ್ರಿಡ್ನ ನಾವು ಡೆವಲಪ್ ಮಾಡಿದ್ದೀವಿ. ಇದು ಹೈ ಟೆಂಪ್ರೇಚರ್ ಈಗ ಬಹಳ ಸಮಸ್ಯೆ ಇರುವಂಥ ಒಂದು ಇದು ಅನ್ನೋದಾದರೆ ಜಾಸ್ತಿ ಉಷ್ಣಾಂಶ ಹೆಚ್ಚಿರುವಂಥ ಕಡೆಗೆ ನಮಗೆ ಯಾವುದಾರ ಒಂದು ಹೈಬ್ರಿಡ್ ಕೊಡಿ ಅಂತ ರೈತರು ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಬಹಳ ಸೂಕ್ತವಾದಂಥ ಒಂದು ಸಂಕರಣ ಅನ್ನೋದಾದರೆ TT21x TT56 ಅಂತ ಹೇಳಿ. ಇದು ಬಂದು ಮಚ್ಚೆ ಇರುವಂಥ ಹುಳುಗಳು, ಇದು ಕೂಡ 22-23 ದಿನ ಹುಳುವಿನ ಸಾಕಾಣಿಕೆ ಕಾಲಾವಧಿ ಇರುತ್ತೆ. 11 ಬುಧವಾರ ಕೃಷಿ ದೀವಿಗೆ ಬಾನುಲಿ ಸರಣಿ. ರಾಗಿಯಲ್ಲಿ ಸುಧಾರಿತ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಮಾತುಕತೆ. ನೀವೀಗ ಸೆಪ್ಟೆಂಬರ್ ತಿಂಗಳಲ್ಲಿ ಈಗೇನು ಪ್ರಸ್ತುತವಾಗಿದೆ ಈಗ ಬೆಳಿತೀನಿ ಅಂತ ಹೇಳಿದ್ರೆ ನಮ್ಮ ಹೊಸ ತಳಿ, ನೂತನವಾದಂತಹ ತಳಿ, ರೋಗ ಸಹಿಷ್ಣುತೆ ಹೊಂದಿರುವಂತಹ ತಳಿ, ಜೊತೆಗೆ ನಿಮಗೆ ಹೆಚ್ಚಿನ ಇಳುವರಿ ಕೊಡುವಂತಹ ತಳಿ. ಈ ತಳಿ ಸದ್ಯಕ್ಕೆ 20-22 ಕ್ವಿಂಟಲ್ ತನಕ ರೆಕಾರ್ಡ್ ಆಗಿದೆ ಇಳುವರಿ. ಸೊ ಅದು ಮಣ್ಣು ತುಂಬ ಚೆನ್ನಾಗಿದ್ದು ಉತ್ತಮವಾದಂಥ ಬೇಸಾಯ ಮಾಡಿದ್ರೆ ಅಷ್ಟು ಬರ್ತದೆ. ಈಗ ಕೆಲವೊಬ್ಬರು ರೈತರು ತೆಗೆದಿದ್ದಾರೆ. ಆ ತಳಿ ಬಂದು KMR 316 ಅಂತ. ಸೊ ಉತ್ತಮವಾದಂತಹ ತಳಿಯಾಗಿರ್ತದೆ, ಕೆಂಪು ರಾಗಿ ಇರುತ್ತೆ ಇದು. ಸೊ ಈ ತಳಿ ಉತ್ತಮವಾಗಿದೆ. ಈಗ ಹೊಸ ನೂತನ ತಳಿ ಅಂದರೆ, ಇನ್ನು ಹಳೆಯದೇ ಬೇಕು ಅಂತ ಹೇಳಿದ್ರೆ ಇಂಡಾಫ್ 9 ಬರುತ್ತೆ. ಈ ತಳಿ ನಿಮಗೆ 100-105 ದಿನಕ್ಕೆ ಮುಗಿಯುವಂಥ ತಳಿಯಾಗಿರ್ತದೆ. 12 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿ ಅಶೋಕ್ ಅವರೊಂದಿಗೆ ಸಂದರ್ಶನ. ಮೊದಲಾದ್ರೆ ಒಂದ್ಸಲಿ ಮಳೆ ಹೋಯಿದ್ರೆ 10-15 ದಿವಸ ಗಿಡಗಳು ತಡ್ಕೊಳ್ತಾ ಇದ್ವು. ಯಾವಾಗ ಸಾವಯವ ಅಂಶ ಕಡಿಮೆ ಆಯಿತು, ಮಣ್ಣು ಕೊಚ್ಚಣೆ ಜಾಸ್ತಿ ಆಯಿತು, 4 ದಿವಸಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಲು ಬಂದರೆ ಒಣಗುವಂಥದ್ದು ನಾವು ನೋಡ್ತಿದ್ವಿ. ಹಾಗಾಗಿ ಮಣ್ಣು ಸಂರಕ್ಷಣೆ, ನೀರು ಸಂರಕ್ಷಣೆಗೆ ಸಹ ಆದ್ಯತೆ ಕೊಡಬೇಕು. ಇನ್ನೊಂದು ಕಡೆ ನಾವು ನೀರಾವರಿ ಜಮೀನಿಗೆ ಬಂದರೆ ಪ್ರತಿ ವರ್ಷ ನಾವು ಅಧಿಕ ಇಳುವರಿ ತಳಿಗಳಾಗ್ತಾ ಇದ್ದೀವಿ. ಈಗ ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 20,000 ಕ್ವಿಂಟಲಷ್ಟು ಬಿತ್ತನೆ ಬೀಜ ಕೊಡ್ತಿದ್ವಿ. ನಾನು ನನ್ನ ಸರ್ವೀಸ್ ಪ್ರಾರಂಭ ಮಾಡಿದ್ದು 2003 ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ. ಆವಾಗ ಪ್ರಪ್ರಥಮವಾಗಿ 2004 1,001 ಬಿತ್ತನೆ ಬೀಜ ಅಷ್ಟು ಪ್ರಮಾಣದಲ್ಲಿ ಬರಲಿಲ್ಲ ಅಂತ ರೂಮಿಗೆ ಸೇರಿಸಿ ಬೀಗ ಹಾಕ್ಬಿಟ್ಟಿದ್ರು. ಅಷ್ಟು ಇಲಾಖೆ ಮೇಲೆ ರೈತರು ಅವಲಂಬನೆ ಆಗಿದ್ದರು. ಸೆಪ್ಟೆಂಬರ್ 13 ಶುಕ್ರವಾರ ತೆಂಗು ಹಾಗೂ ಅಡಿಕೆ ತೋಟದ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಅವರೊಂದಿಗೆ ಸಂದರ್ಶನ. ತೆಂಗಿನ ತೋಟದಲ್ಲಿ ಗರಿ ತಿನ್ನುವ ಹುಳ ಅಂತ ಬರುತ್ತೆ. ಗರಿ ತಿನ್ನುವ ಹುಳಕ್ಕೆ ಸಾಮಾನ್ಯವಾಗಿ ರೈತರು ಏನು ಮಾಡಬೇಕಂದ್ರೆ ಚೆನ್ನಾಗಿ ನಮ್ಮಲ್ಲಿ ಬರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇವಿನಿಂಡೆ ಆಗಿರ್ಬೋದು, ಪೋಷಕಾಂಶಗಳೇನಂತ ಹೇಳ್ತೀವಿ ಅದನ್ನು ಕೊಡಬೇಕು. ರೋಗ ರುಜಿನ ಶಕ್ತಿಯನ್ನು ತಡೆಗಟ್ಟುವಂಥ ಶಕ್ತಿ ಗಿಡಗಳಿಗೆ ಬರಬೇಕಾದ್ರೆ ಸರಿಯಾಗಿ ಅದಕ್ಕೆ ಪೋಷಕಾಂಶಗಳನ್ನು ಕೊಡಬೇಕು. ಒಂದು ಎರಡನೇದಾಗಿ ಇದಕ್ಕೆ ಪರತಂತ್ರ ಜೀವಿ ಅಂತ ಇದೆ, ಗೋನಿಯೋಜಿಸ್ ಅಂತ ಪರತಂತ್ರ ಜೀವಿ ಇದೆ. ನಮ್ಮ ಇಲಾಖಾ ಪ್ರಯೋಗಾಲಯಗಳಲ್ಲಿ ನಾವು ಅದನ್ನು ಉತ್ಪಾದನೆ ಮಾಡ್ತೀವಿ, ಅದನ್ನು ಹುಳುಗಳನ್ನು ಉಚಿತವಾಗಿ ಕೊಡ್ತೀವಿ ನಾವು. 14 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಗುಡ್ಡದಹಟ್ಟಿ ಗ್ರಾಮದ ವೇದ ಮನೋಹರ ಮಸ್ಕಿ. ಬೇಸಿಕಲಿ ನಾನು ವ್ಯವಸಾಯ ಕುಟುಂಬದಿಂದ ಬಂದವಳು. ನನ್ನ ತಂದೆ ಕಾಲದಿಂದನೂ ಕೂಡ ನಾವು ವ್ಯವಸಾಯದಲ್ಲಿ ಬಂದವರು. ಅಂದರೆ ಏನಂದರೆ ನಾನು ಬೆಳೆದಿರೋಂಥದ್ದನ್ನು ನಾನು ತಿನ್ನಬೇಕು, ನಾನು ಉಪಯೋಗಿಸ್ಬೇಕು, ಹಾಗೆ ಬೇರೆಯವರಿಗೂ ಕೂಡ ಅದನ್ನು ಕೊಡಬೇಕು. ನಾನೇ ಆದಂಥ ಅಂದರೆ ನನ್ನದೇ ಆದಂಥ ವಿಚಾರದಲ್ಲಿ ನಾನು ಅದನ್ನು ಮಾರ್ಪಾಡು ಮಾಡ್ಕೊಳ್ಳೋದಿರ್ಬೋದು ಅಥವಾ ಅದಕ್ಕೇನೋ ಒಂದು ಎಕ್ಸ್ಪೆರಿಮೆಂಟು ಅದನ್ನು ಮಾಡಿ ಅದನ್ನು ನಾನು ಉಪಯೋಗಿಸ್ಬೇಕು ಬೇರೆಯವರಿಗೂ ಕೊಡಬೇಕು ಅನ್ನೋದು ಆಸಕ್ತಿ ಜಾಸ್ತಿ ನನಗೆ. ಸೆಪ್ಟೆಂಬರ್ 15 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಒಂದು 6 ತಿಂಗಳಿಗೆ ನಿನಗೆ ಫಸಲು ಬೇಕು ಅಂತಂದ್ರೆ ಭತ್ತ ಹಾಕು. ಒಂದು 20 ವರ್ಷಕ್ಕೆ ಒಳ್ಳೆ ಫಸಲು ಬೇಕು ಅಂತಂದ್ರೆ ನೀನು ತೆಂಗ ಹಾಕು. ಆಯ್ತಾ? ನಿನಗೆ ತಲೆ ತಲಾಂತರಕ್ಕೂ ಏನಾದ್ರೂ ಬೇಕು ಅಂತಂದ್ರೆ ಶಿಕ್ಷಣವಾಗಿ ಕೊಡು ಅಂತ. ಹೊಂಟೋಗಿಲ್ಲ ಕಯ್ಯ, ಇಲ್ಲೇ ನಿನ್ ಮಗ್ಳಲ್ಲೇ ಇದ್ದೀನಿ. ಅದಕ್ಕ ಹಿಂಗ ಹೇಳ್ತಿದ್ರಂತ ನೋಡಪ್ಪ, ಹಂಗೆ ಹೇಳವ್ರೆ ಹಂಗೆ ತೆಂಗು ನೂರಾರು ಕಾಲ ಬಾಳ್ತದಲ್ವಪ್ಪ, ಅದಕ್ಕೆ